ಕ್ಷಣವು ಬಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೇ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕೆ ಜರಿಯೆ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಶಿರಸಿಯ ಟಿಎಸ್ಎಸ್ ಸಂಸ್ಥೆ 100 ವರ್ಷಕ್ಕೆ ಕಾಲಿಡುವ ಸುಸಂದರ್ಭದಲ್ಲಿ ಸಂಸ್ಥೆ ರೈತರಿಗಾಗಿ ಹೊಸದಾಗಿ ಹಮ್ಮಿಕೊಂಡ ಕಾರ್ಯಕ್ರಮಗಳು. ಈ ವಿಷಯವಾಗಿ ಟಿಎಸ್ಎಸ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಮಕೃಷ್ಣ ಹೆಗಡೆ ಅವರೊಡನೆ ಸಂದರ್ಶನ. ಈಗ ಶ್ರೀ ರಾಮಕೃಷ್ಣ ಹೆಗಡೆ ಅವರಿದ್ದಾರೆ. ಇವರು ದಿ ತೋಟಗಾರ್ಸ್ ಕೋಆಪರೇಟಿವ್ ಸೇಲ್ ಸೊಸೈಟಿ ಸಿರ್ಸಿ ಅಂದ್ರೆ ಟಿಎಸ್ಎಸ್ ಸಿರ್ಸಿಯೊಳಗೆ ಈ ಸಂಸ್ಥೆಯ ಉಪಾಧ್ಯಕ್ಷರು. ಸಂಸ್ಥೆ ಇನ್ನೇನು 100ನೇ ವರ್ಷದ ವರ್ಷಾಚರಣೆಗೆ ಕಾಲಿಡುವಂತಹ ಸಂದರ್ಭ. ಈ ಸಂದರ್ಭದೊಳಗೆ ಉಪಾಧ್ಯಕ್ಷರಾಗಿ ಈ ನಮ್ಮ ಟಿಎಸ್ಎಸ್ ಸಂಸ್ಥೆ ಏನೇನು ಕಾರ್ಯಕ್ರಮಗಳನ್ನ ಹೊಸದಾಗಿ ಹಮ್ಮಿಕೊಂಡಿದೆ ಮತ್ತೆ ರೈತರಿಗೆ ಏನೆಲ್ಲ ಅನುಕೂಲ ಮಾಡಿಕೊಡ್ತಾ ಇದೆ ಅನ್ನೋದ್ರ ನಿಟ್ಟಿನೊಳಗೆ ಮಾತಾಡ್ತಾರೆ ಸರ್. ಒಟ್ಟಾರೆ ಈ ಟಿಎಸ್ಎಸ್ ಸಂಸ್ಥೆ ಈಗ ಮಾಡ್ತಕ್ಕಂತ ಅನೇಕ ರೈತ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಅದು ಹಾಕಿಕೊಂಡಂತ ಗುರಿಗಳು ಏನೇನು ಸ್ವಲ್ಪ ಹೇಳ್ತೀರಿ? ಕೇಳುಗರೆಲ್ಲರಿಗೂ ನಮಸ್ಕಾರ. ನಮ್ಮ ಈ ಅಡಿಕೆ ಬೆಳೆಗಾರರ ಸಂಸ್ಥೆ ಆದಂತಹ ಟಿಎಸ್ಎಸ್ ಈ ವರ್ಷ ನಂತರ 2023ಕ್ಕೆ 100 ವರ್ಷವನ್ನ ಪೂರೈಸುವಂತಹ ಒಂದು ಸಂದರ್ಭ ಇದೆ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಪ್ರಗತಿಯನ್ನ ಅಲ್ಲಿಯೇ ಒಂದು ಚಿತ್ರಣವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೇವೆ. ಈಗಾಗಲೇ ಸಂಘದಿಂದ 3 ಬ್ರಾಂಚ್ಗಳಲ್ಲಿ ಸೂಪರ್ ಮಾರ್ಕೆಟ್ ಅನ್ನ ನಾವು ಈಗಾಗಲೇ ಹಮ್ಮಿಕೊಂಡಾಗಿದೆ. ಯಲ್ಲಾಪುರದಲ್ಲಿ ಬಂಗಾರ ಮಾಡ್ತಾ ಇಲ್ಲ, ಬೆಳ್ಳಿ ಕೊಡ್ತಾ ಇದ್ದೇವೆ. ಸಿದ್ದಾಪುರದಲ್ಲಿ ಬೆಳ್ಳಿ ಬಂಗಾರ ಎರಡನ್ನು ಕೊಡ್ತಾ ಇದ್ದೇವೆ ಸೂಪರ್ ಮಾರ್ಕೆಟ್ನಲ್ಲಿ. ಬಾಕಿ ಏನು ಈ ಮುಂಡಗೋಡಲ್ಲಿ ಇನ್ನು ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ, ಅಲ್ಲಿ ಸದ್ಯದಲ್ಲಿ ನಾವು ಪ್ರಾರಂಭವನ್ನು ಮಾಡ್ತೇವೆ. ನಾವು ಫ್ರಾಂಚೈಸಿ ಅಂತೇಳಿ ಈ ಸೂಪರ್ ಮಾರ್ಕೆಟ್ಗಳನ್ನು ನಾವು ಹಳ್ಳಿ ಹಳ್ಳಿ ಸೊಸೈಟಿಗಳಿಗೆ ಅದನ್ನ ವಿಸ್ತರಣೆಯನ್ನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಅಲ್ಲಲ್ಲಿಯ ನಮ್ಮ ರೈತರಿಗೆ ಅನುಕೂಲ ಆಗಲಿ ಹೇಳುವಂತ ಒಂದು ಉದ್ದೇಶದಿಂದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಜೊತೆ ನಾವು ಕೈ ಜೋಡಿಸಿಕೊಂಡು ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಮುಖ್ಯ ಟಿಎಸ್ಎಸ್ ಇಲ್ಲಿ ಸೂಪರ್ ಮಾರ್ಕೆಟ್ ಇದೆಯಲ್ಲ ಕೃಷಿಯೊಳಗೆ, ಇಲ್ಲಿ ಇರುವಂತಹ ವಸ್ತುಗಳನ್ನ ಸಂಘದ ಮೂಲಕ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಫ್ಯಾಕ್ಸ್ ಅಂದ್ರೆ ಅಲ್ಲಿಯ ಸೊಸೈಟಿ, ಲೋಕಲ್ ಸೊಸೈಟಿ ಅಂತ ಹೇಳ್ತೇವೆ. ಆ ಒಂದು ಸೊಸೈಟಿಯ ಸಂಘ ನಾವು ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡು ನಮ್ದೇ ಬ್ರ್ಯಾಂಡು ಅಲ್ಲಿ ನಾವು ಆ ಒಂದು ವ್ಯವಸ್ಥೆಯನ್ನ ಅವರಿಗೂ ಕಲ್ಪಿಸ್ಕೊಟ್ಟಿದ್ದೇವೆ. ದುಡ್ಡು ನಾವು ಆಗ್ತೇವೆ, ಅವ್ರದ್ದು ಆಗ್ತೇವೆ, ಆ ಲೆಕ್ಕದಲ್ಲಿ ಇದಾಗ್ತದೆ. ಅಂದ್ರೆ ಉದ್ದೇಶ ಏನು ಅಂತಂದ್ರೆ ಅವರು ಅಲ್ಲಿಂದ ಇಲ್ಲಿಗೆ ಬಂದು ಬೇಕಾದ ಮಾಲ್ಗಳನ್ನ ಇದು ಮಾಡೋಕ್ಕಿಂತ ಅವ್ರ ಹತ್ರ ಸ್ಥಳಾವಕಾಶ ಇದೆ ಅಂತ ಹೇಳಿದ್ರೆ ನಾವು ಫುಲ್ ಪ್ಲಜ್ ಮಾಡ್ತೇವೆ. ಇಲ್ದೋದ್ರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಡ್ತೇವೆ, ಬಾಕಿದ ಆರ್ಡರ್ ಕೊಟ್ರೆ ಕಳಿಸ್ಕೊಡ್ತೇವೆ. ಅದ್ರ ಜೊತೆಗೆ ಈಗ ಹೇಳಿದ್ರಿ ಬಂಗಾರ ಬೆಳ್ಳಿ ಬಿಟ್ಟು ಉಳಿಕಿದ್ದು ಎಲ್ಲಾ ಸೌಲಭ್ಯಗಳು ಸಿದ್ದಾಪುರ, ಯಲ್ಲಾಪುರ ಮತ್ತು ಮುಂಡಗೋಡದಲ್ಲಿ ಕೂಡ ಇಂಥ ಒಂದು ಸೂಪರ್ ಮಾರ್ಕೆಟ್. ಬೇರೆ ಅಂದ್ರೆ ಕೃಷಿಗೆ ಆಧಾರಿತ ಎಲ್ಲ ಉಪಕರಣಗಳು ಸಿಗ್ತಾವಲ್ಲಿ? ಕೃಷಿ ಎಲ್ಲ ಉಪಕರಣಗಳು ಸಿಗ್ತವೆ, ಬಾಕಿ ಯಾವ್ದು ತೊಂದರೆ ಇಲ್ಲ. ಸಿದ್ದಾಪುರದಲ್ಲಿ ಬಂಗಾರನು ಸಿಗ್ತದೆ, ಯಲ್ಲಾಪುರದಲ್ಲಿ ಮಾತ್ರ ಅಲ್ಲಿ ಬಿಲ್ಡಿಂಗ್ ಇನ್ನೂ ಆಗಿಲ್ಲ, ಭದ್ರತೆ ದೃಷ್ಟಿಯಿಂದ ನಾವು ಮಾಡಿಸ್ಲಿಲ್ಲ ಅಷ್ಟೇ. ಮತ್ತೆ ಇವುಗಳ ಜೊತೆಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ. ಈಗ ನಮ್ಮಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಬಹಳ ದೊಡ್ಡದು. ಅದ್ರ ಸಲುವಾಗಿ ನಮ್ಮ ರೈತರು ಅಂದ್ರೆ ಇವರು ಅಡಿಕೆ ಬೆಳೆಗಾರರು ಇದಕ್ಕೂ ಕೂಲಿ ಸಮಸ್ಯೆ ಇದ್ರಿಂದ ಮೇಲಿಂದ ಕೊಯ್ಯುವುದು ಇದಕ್ಕೆಲ್ಲ ಸಮಸ್ಯೆ ಅಂತೇಳಿ ನಾವು ನಮ್ದೇ ಆದಂತ ಬ್ರ್ಯಾಂಡ್ ನಲ್ಲಿ ಫೈಬರ್ ದೋಟಿಯನ್ನ ಮಾಡಿದ್ದೇವೆ. ಅದು ಒಂದು 70 ರಿಂದ 80 ಫೂಟ್ ಎತ್ತರದಿಂದ ಕೆಳಗಿಂದನೆ ಅದನ್ನು ಕೊಯ್ಯಬಹುದು ಹೇಳುವಂತ ಪ್ರಾತ್ಯಕ್ಷಿಕೆಯನ್ನು ಮಾಡಿ ತೋರಿಸಾಗಿದೆ. ಅದೇ ರೀತಿ ನಾವು ಹಸಿ ಅಡಿಕೆಯನ್ನ ಟೆಂಡರ್ ಅನ್ನ ಸಹಿತ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಯಾರೋ ಫಸಲು ಗುತ್ತಿಗೆ ಕೊಡುದು, ಒಂದಕ್ಕೆ ಎರಡು ರೇಟ್ ಅವ್ರು ಮಾಡ್ಕೊಂಡು ಹೋಗುದು, ಇವನಿಗೇನು ಇಲ್ಲ ಆ ಇದು ಬೇಡ, ನೀವು ತಂದು ಹಾಕಿ ಪಾರದರ್ಶಕವಾಗಿ ನಾವು ರೇಟ್ ಅನ್ನು ಕೊಡ್ತೇವೆ ಅಂತ ಹೇಳಿ ನಾವು ನಮ್ದೇ ಅಂತ ಒಂದು ವೇಬಿಜ್ನಲ್ಲಿ ಇಲ್ಲಿ ಬಂದು ಇಲ್ಲೇ ಹಮಾಲ್ರೆಲ್ಲ ಇಳಿಸ್ಕೊಳ್ತಾರೆ. ನಮ್ದೇ ಹಮಾಲ್ರು, ಅವ್ರಿಗೆ ಹಮಾಲಿ ಖರ್ಚು ಇಲ್ಲ. ನಾವು ಅದನ್ನ ಪಾರದರ್ಶಕವಾಗಿ ಎಲ್ಲ ಟೆಂಡರ್ ಅನ್ನ ಮಾಡ್ತೇವೆ. ಸ್ವತಃ ಸಂಸ್ಥೆಯವರು ಟೆಂಡರ್ ಅಲ್ಲಿ ಭಾಗವಹಿಸಿ, ನಮ್ದು ಹಸಿ ಅಡಿಕೆ ಸಂಸ್ಕರಣಾ ಘಟಕ ಇದೆ ಅಲ್ಲಿ ನಾವು ಈಗಾಗಲೇ ಒಂದು 4 ಮಷಿನ್ ಅನ್ನ ನಾವು ಖರೀದಿ ಮಾಡಿ ಅದನ್ನ ಮಷಿನ್ ಅಲ್ಲಿ ಸೋಲಿಸ್ತಾ ಇದ್ದೇವೆ, ಕೈಯಲ್ಲೂ ಸೋಲಿಸ್ತೇವೆ. ಆದ್ರೆ ಮಷಿನ್ ಅನ್ನ ನಾವು ಎಲ್ಲೂ ಅಡ್ವರ್ಟೈಸ್ ಚಲೋ ಇದೆ ಅಂತ ಹೇಳಲ್ಲ, ಅದು ನಮ್ಮ ಲೆಕ್ಕದಲ್ಲಿ ಒಳ್ಳೇದು ಆಗಿ ಬರಲಿಲ್ಲ ಇನ್ನೂ. ಆದರೆ ನಮಗೆ ಅದು ಸ್ವಲ್ಪ ಸೆಕೆಂಡ್ ಸೈಜ್ ಬಂದ್ರೂ ನಾವು ಸ್ವೀಟ್ ಸುಪಾರಿಯನ್ನು ಮಾಡ್ತಾ ಇದ್ದೇವೆ, ಅಡಿಕೆ ಬೇರೆ ಇರ್ತಾರ ಅದ್ರೊಳಗೆ ನಾವು ಅದನ್ನು ಉಪಯೋಗಿಸ್ಕೊಳ್ಲಿಕ್ಕೆ ಆಗ್ತದೆ ಹೇಳುವಂತ ದೃಷ್ಟಿಯಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಮತ್ತೆ ಅದರ ಜೊತೆಗೆ ಹಸಿ ಕಾಳುಮೆಣಸು ಕೂಡ. ಹೌದು, ಹಸಿ ಕಾಳುಮೆಣಸು ಏನಾಗ್ತದೆ ಈಗ ಈಗೆಲ್ಲ ವಯೋವೃದ್ಧರು ಇಲ್ಲಿದ್ದವರೆಲ್ಲರೂ ಬಂದ್ರೆ ಅದನ್ನ ಸರಿಯಾಗಿ ಸಂಸ್ಕರಣೆ ಮಾಡ್ಲಿಕ್ಕೆ ಇದಕ್ಕೆ ತೊಂದರೆ ಆಗ್ತದೆ ಅಂತೇಳಿ ನಮ್ಮ ರೈತರು ಇದನ್ನು ಮಾಡಿದ್ರು ಒಳ್ಳೇದಿತ್ತು ಅಂತ ಹೇಳಿದ್ದಕ್ಕೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಅದನ್ನ ವ್ಯಾಪಾರಸ್ಥರು ಬಂದು ಟೆಂಡರ್ ನಲ್ಲಿ ಒಯ್ತಾ ಇದ್ದಾರೆ. ನಂತರ ನಾವು ಬಾಳೆಕಾಯಿ ತೆಂಗು ಟೆಂಡರ್ ಪದ್ಧತಿಯಲ್ಲಿ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ. ಈಗ ನಾವು ಅದರೊಳಗೆ ಸಂಘದವರು ಭಾಗವಹಿಸ್ತೇವೆ, ಯಾಕಂದ್ರೆ ನಮಗೆ ತೆಂಗಿನಕಾಯಿನೂ ಬೇಕು ನಾವು ಸೂಪರ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ಲಿಕ್ಕೆ ನಾವು ಭಾಗವಹಿಸ್ತೇವೆ. ಹೊರಗಿನ ಒಂದು ವ್ಯಾಪಾರಸ್ಥರಿಗೂ ನಾವು ಅವಕಾಶವನ್ನು ಕೊಡ್ತೇವೆ. ಅದೇ ಪ್ರಕಾರವಾಗಿ ವ್ಯವಹಾರ ಆಗ್ತಾ ಇದೆ. ಮತ್ತೆ ಇದ್ರೊಳಗೆ ಏನಾಗಿದೆ, ಬರೀ ಹಸಿ ಅಡಿಕೆ ಒಂದೇ ಅಲ್ಲ, ನಾವು ಮಳೆಗಾಲದಲ್ಲಿ ನಮ್ದು ವೇಸ್ಟ್ ಆಗ್ತಿತ್ತು ಬಿದ್ದಿದ್ದು, ಅದನ್ನ ತಂದ್ರು ನಾವು ಅದಕ್ಕೆ ಮಾರ್ಕೆಟ್ ಅನ್ನ ಒದಿಸಿಕೊಟ್ಟಿದ್ದೇವೆ. ಆ ರೀತಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈಗ ಈ ಟೆಂಡರ್ ಅಂತ ಹೇಳಿದ್ರಲ್ಲ, ಈ ಹಸಿ ಅಡಿಕೆಗೆ ಅಥವಾ ಹಸಿ ಕಾಳುಮೆಣಸು ಇಂಥವಕ್ಕೆಲ್ಲನೂ ಕೂಡ ಈ ಟೆಂಡರ್ನೊಳಗ ಖರೀದಾರರ ಸ್ಪರ್ಧೆ ಇರ್ತದೆ. ಈಗ 2 ಜನ ಬಂದ್ರೆ ಸ್ಪರ್ಧೆನೇ ಇಲ್ಲ, ಒಂದಂತೂ ನಾವಿದ್ದೇವೆ, ಮತ್ತೆ ಒಂದ್ 2 ಜನ 3 ಜನ ಬಂದೇ ಬರ್ತಾರೆ ಕಾಯಿಗೆ. ಇದಕ್ಕೆಲ್ಲ ಯಾರು ಈಗ ಹಬ್ಬದ ಎದುರುಗಡೆ ಇದ್ರಲ್ಲಿ ಏನಾರು ಬಂದ್ರೆ ಅವರು ಇದ್ರ ಟೆಂಡರ್ ನಲ್ಲೇ ತಗೊಂಡು ಹೋಗ್ತಾರೆ, ಅವರು ಟೆಂಡರ್ ಆಗ್ತಾರೆ. ರೈತರು ಅವ್ರಿಗೆ ಜಾಸ್ತಿ ಬೇಕು, ಏನೋ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಆದ್ರೂ ಅವ್ರು ಹಾಕ್ತಾರೆ. ಅಂದ್ರೆ ಖಾಸಗಿಯವರು ಹಾಕ್ಬಹುದು ಅಥವಾ ಟೆಂಡರ್ ಇಂಥವ್ರೆ ಹಾಕ್ಬೇಕಂತ ಇಲ್ಲ, ಟೆಂಡರ್ ಅನ್ನು ನಮ್ಮ ಹತ್ರ ಇದ್ ಮಾಡ್ಕೊಂಡು ಹಾಕ್ಲಿಕ್ಕೆ ಏನೂ ತೊಂದರೆ ಇಲ್ಲ ವ್ಯಾಪಾರಸ್ಥರು. ನಾವು ಅದ್ರ ಬಗ್ಗೆ ಮತ್ತೆ ನಾವು ಹೊಸದಾಗಿ ಅಡಿಕೆ ಟೆಂಡರ್ ಅಲ್ಲಿ ಈ ಸರಿ ಶಿವಮೊಗ್ಗ ಸಾಗರ ಆ ಸೈಡಿನ ಅಡಿಕೆಗೂ ನಾವು ಸರಿಯಾಗಿ ಟೆಂಡರ್ ಅನ್ನು ಹಾಕ್ತೇವೆ ಅಂತೇಳಿ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದೇವೆ, ಅದನ್ನು ಮಾಡ್ತಾ ಇದ್ದೇವೆ. ಆನ್ಲೈನ್ ಟೆಂಡರ್ ಹೋಯ್ತಾ ಈಗ ಇಲ್ಲ ಇದೆ. ಆದ್ರೆ ಈಗ ಏನಾಗ್ತದೆ ನಮ್ಮಲ್ಲಿ ಈಗ ಈ ಕಡೆ ಮುಂಡ್ಗೋಡು ಹಾನಗಲ್ ಸೈಡ್ ನವರದ್ದೆಲ್ಲವ ಸಾಗರ ಸೈಡ್ ಸಣ್ಣ ಅಡಿಕೆನೆ ಅವ್ರದ್ದು ಅಡಿಕೆ ಜಾಸ್ತಿ, ಹಾಗಾಗಿ ಅವ್ರು ಇಲ್ಲಿ ಬರುವುದಿಲ್ಲಾಗಿತ್ತು. ಅವ್ರು ಸಾಗರ ಶಿವಮೊಗ್ಗ ಚನ್ನಗಿರಿ ಆ ಕಡೆ ಹೋಗ್ತಿದ್ರು. ಇಲ್ಲ ನಾವು ಅದನ್ನು ನಾವು ಮಾರ್ಕೆಟ್ ಮಾಡ್ತೇವೆ ಅಂತೇಳಿ ನಾವು ಈಗ ಇದು ಮಾಡಿದ್ದೇವೆ. ಈಗ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಬರಬಹುದು ಅಂತ ಒಂದು ನಿರೀಕ್ಷೆನೂ ಇದೆ. ಏನೋ ಈ ವರ್ಷದಿಂದ ಒಣ ಶುಂಠಿ ತೆಂಗಿನಕಾಯಿ ಗೇರ್ ಬೀಜ ಇವುಗಳಿಗೂ ಕೂಡ ಟೆಂಡರ್ ವ್ಯವಸ್ಥೆ ಮಾಡಬೇಕು. ಹೌದು, ಈ ರೈತರದ್ದು ಏನಾಗಿತ್ತು, ನಾವು ಇಲ್ಲಿವರೆಗೆ ಬರೇ ಅಡಿಕೆಯನ್ನು ಒಂದೇ ಲಕ್ಷದಲ್ಲಿ ಇಟ್ಕೊಂಡು ಅಡಿಕೆಗೆ ಒಂದೇ ಟೆಂಡರ್ ಕೊಡ್ತಾ ಇದ್ವಿ. ಬಾಕಿಯವರು ಬಂದು ಹೇಳ್ತಾ ಇದ್ರು ನಮ್ಮ ಹತ್ರ ನಮಗೂ ಒಂದು ಕೂಲಿಕಾರರ ಸಮಸ್ಯೆನೆ, ಯಾಕಂದ್ರೆ ಹಮಾಲ್ರ ನಮಗೆ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಅಡಿಕೆಗೆ ಜಾಗ ಸಾಕಾಗುವುದಿಲ್ಲ ಹೇಳುವಂತ ಒಂದು ಇದ್ರೊಳಗಿದ್ವಿ. ಕಳೆದ ವರ್ಷ ನಾವು ಹಸಿ ಶುಂಠಿಯನ್ನ ಮಾಡಿ ಬಹಳಷ್ಟು ಮಾಡಿದ್ವಿ, ಅನುಭವನೂ ಆಯ್ತು. ಆದ್ರೆ ಈ ಸರ ನಾವು ಹಸಿ ಶುಂಠಿಯನ್ನ ಮಾಡೋದಿಲ್ಲ, ನಾವು ಮೊದಲೇ ಹೇಳಿದ್ದೇವೆ ಎಲ್ಲರಿಗೂ ಒಣ ಶುಂಠಿಯನ್ನ ಮಾಡ್ತೇವೆ. ಈ ಶುಂಠಿ ಬೆಳೆಗಾರರು ಅಡಿಕೆ ಬೆಳೆಗಾರರು ಹೌದು, ಅವ್ರು ಈ ಶುಂಠಿಯನ್ನ ಅದರಲ್ಲಿ ಹಾಕೊಂಡು ಅದನ್ನ ತಂದು ನಮ್ಗೆ ಹಾಕ್ತಿದ್ರು, ಮತ್ತೆ ಅಡಿಕೆಯನ್ನ ಎಲ್ಲೋ ಫಸಲು ಗುತ್ತಿಗೆ ಕೊಡ್ತಿದ್ರು. ಅಡಿಕೆ ತಂದ್ರೆ ಮಾತ್ರ ನಾವು ಶುಂಠಿ ತಗೊಳ್ತೇವೆ ಹೇಳಿದ್ದಕ್ಕೆ ಅವ್ರು ಸ್ವಾಭಾವಿಕವಾಗಿ ನಮ್ಮ ಕಡೆ ಒಲಿದ್ರು. ಅವ್ರಿಗೆ ಈ ಸಹಕಾರಿ ವ್ಯವಸ್ಥೆ ಏನು ಹೇಳೋದು ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಹತ್ತದೆ. ಅವ್ರು ಮುಂದಿನ ದಿನಗಳಲ್ಲಿ ಬರ್ತಾರೆ. ಇನ್ನು ಗೇರ್ ಬೀಜ, ನಮ್ದೇ ಒಂದು ಮೆಂಬರ್ ಇವರು ಅವ್ರ ಬ್ಯಾಂಡದಲ್ಲಿ ಬೆಟ್ಟದಲ್ಲಿ ಎಲ್ಲ ಗೇರ್ ಹಾಕೊಂಡು ಅವ್ರು ಯಾರಿಗೋ ಕೊಡ್ತಾ ಇದ್ರು, ಇದನ್ನು ಒಂದು ಸೆಂಟರ್ ಅಂಡರ್ ಮಾಡ್ಕೊಡಿ ಅಂತ ಹೇಳಿ ಕೇಳಿದ್ರು. ಆಯ್ತಪ್ಪ, ಅದಕ್ಕೇನು ಜಾಗ ಜಾಸ್ತಿ ಬೇಡ, ನಾವು ಮಾಡ್ತೇವೆ ಹೇಳಿದ್ವಿ. ನಮ್ದೇ ಒಂದು ಸಂಸ್ಕರಣಾ ಇದೆ, ಮಷಿನ್ ಇದೆ, ನಾವು ಅಲ್ಲಿ ಅದನ್ನ ಗೇರ್ ಬೀಜವನ್ನು ಸಂಸ್ಕರಣೆ ಮಾಡ್ತೇವೆ. ರೈತರು ಅಂದ ತಕ್ಷಣ ಬರೀ ಬೆಳೆ ಬೆಳೆಯವರು ಅಷ್ಟೇ ಅಲ್ಲ, ಅದರ ಜೊತೆಗೆ ಅವ್ರಿಗೆ ಜಮೀನಿರುತ್ತೆ, ಅವರಿನ್ನೂ ಅದನ್ನ ಹೆಚ್ಚು ಬೆಲೆಗೆ ಮಾರಾಟ ಮಾಡಬೇಕು, ಅದಕ್ಕೊಂದು ಬೆಲೆ ಬರುವ ಹಾಗೆ ಮಾಡಿ. ಈಗ ಉದಾಹರಣೆಗೆ ನಮಗೆ ಒಂದಿಷ್ಟು ಜಾಗ ಇದೆ, ಅದು ಸಿಟಿ ಸಮೀಪ ಇದೆ, ಅದು ರಿಯಲ್ ಎಸ್ಟೇಟ್ ಮಾಡಬೇಕು, ನಮಗೆ ಗೊತ್ತಾಗ್ತಾ ಇಲ್ಲ, ನಾವು ಬೇರೆದವ್ರಿಗೆ ಕೊಟ್ಟು ಅವ್ರ ಲಾಭ ಮಾಡ್ಕೊಳ್ಳೋದು ಯಾಕೆ, ನಾವೇ ಮಾಡಬಹುದಲ್ಲ, ಅದಕ್ಕೆಲ್ಲ ಪ್ಲಾನ್, ಅದಕ್ಕೆಲ್ಲ ಸಹಕಾರ ಬೇಕು. ಈ ನಿಟ್ಟಿನಲ್ಲಿ ನಾವು ಮುಂದೆ ಹೋಗಿದ್ದೇವೆ. ಈಗ ರೈತರು ಅಂತಂದ್ರೆ ರೆಕಾರ್ಡ್ ಇದ್ದೇ ಇದೆ ಅವ್ರದ್ದು, ಇದು ಇರ್ತದೆ ಅವ್ರಿಗೆ ಏನೋ ಒಂದು ಸಮಸ್ಯೆಯಿಂದ ಆ ಜಾಗವನ್ನ ಮಾರಾಟ ಮಾಡೋರಂತವ್ರು ಈಗ ನೋಡ್ತಾ ಇದ್ವಿ ನಾವು. ಈ ಮಧ್ಯವರ್ತಿಗಳು ಅದರದ ಲಾಭವನ್ನ ಬಹಳ ಪಡಿತಾ ಇದ್ರು. ಇದನ್ನ ನೋಡಿ ಈಗ ಯಾಕೆಂದ್ರೆ ನಮ್ದೇ ಇವರು ಅವರಿಗೆ ಲಾಸ್ ಆಗ್ತದೆ, ಮಧ್ಯದಲ್ಲಿ ಇದ್ದವ ತಗೊಳ್ತಾನೆ, ಮತ್ತೊಬ್ಬ ನಮ್ಮ ರೈತನೇ ಅವನು ತಗೊಳ್ತಾನೆ, ಮಧ್ಯದಲ್ಲಿ ಇವರಿಗೆ ರೇಟ್ ಡಿಫರೆನ್ಸ್ ಬಹಳಷ್ಟು ಕಾಣುತ್ತೆ ನಮಗೆ. ನಾವೇ ಮಾಡಿದ್ರೆ ಹಾಗೆ ಅಂತೇಳಿ ನಾವು ಅದಕ್ಕೆ ಅದ್ರ ಬಗ್ಗೆ ಒಂದು ಡಿಪಾರ್ಟ್ಮೆಂಟ್ ಅನ್ನ ನಾವು ಓಪನ್ ಮಾಡಿ ನಾವು ರಿಯಲ್ ಎಸ್ಟೇಟ್ ಇದನ್ನೆಲ್ಲ ಮಾಡ್ತೇವೆ. ಇನ್ನೇನು ಜಾಯಿಂಟ್ ಆಗಿ ಈಗ ದೊಡ್ಡ ಜಾಗ ಇದೆ, ನೀವು ಮತ್ತಾರೋ ಒಬ್ರು ಖರೀದಿ ಮಾಡ್ತಾರೆ, ಅವರಿಗೆ ಈ ಲೇಔಟ್ ಮಾಡಲಿಕ್ಕೆ ಪ್ಲಾನು ಇದನ್ನೆಲ್ಲ ನಾವು ಮಾಡ್ತೇವೆ, ಮನಂತರ ಅದನ್ನ ಮಾರಾಟ ಮಾಡಲಿಕ್ಕೂ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಆ ನಿಟ್ಟಿನಲ್ಲಿ ನಾವು ಬೆಳೆದಾಗಿದೆ, ನಾವು ಜನರನ್ನ ತಯಾರು ಮಾಡಿದ್ದೇವೆ. ಹಾ, ಈಗ ದೊಡ್ಡ ಸಂಸ್ಥೆಯಾಗಿ ಬೆಳೆದಾಗ ಅದು ಒಂದು 100ನೇ ವರ್ಷ ಕಾಲಿಡುವಂತ ಸಂದರ್ಭದೊಳಗೆ ಇದಕ್ಕೂ ಒಂದು ಷೇರು ಮಾರುಕಟ್ಟೆ, ರೈತರು ಇಲ್ಲಿ ಷೇರ್ ಹಾಕಿ ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿ ಬಂದಂತ ಲಾಭದಲ್ಲಿ ತಾವು ಭಾಗಿಯಾಗುವುದು, ಇದಕ್ಕೂ ಕೂಡ ವ್ಯವಸ್ಥೆ ಮಾಡುವಂತ ಯೋಜನೆ. ಹೌದು, ಈಗ ಏನಾಗಿರ್ತದೆ ಎಲ್ಲೆಲ್ಲೋ ಷೇರ್ ಮಾರುಕಟ್ಟೆಯಲ್ಲಿ ಇದು ಹೆಚ್ಚಾಗ್ತದೆ ಇದಾಗ್ತದೆ, ಲಾಸ್ ಆಗುವುದು ಜಾಸ್ತಿ ಎಂದು ನಮ್ಮಲ್ಲಿ ಆಡ ಭಾಷೆಯಲ್ಲಿ ಓಸಿ ಕಟ್ಟದಂಗೆ ಹಾಗೆ ಇದಾಗಬಾರದು ಹೇಳುವಂತ ಉದ್ದೇಶದಿಂದ ನಾವು ಅದನ್ನು ಒಂದು ಡಿಪಾರ್ಟ್ಮೆಂಟ್ ಅನ್ನ ಓಪನ್ ಮಾಡಿ ಅದರಲ್ಲಿ ಇದು ಮಾಡಿದ್ರೆ. ಅದೇ ರೀತಿ ಇನ್ಶೂರೆನ್ಸ್, ಎಲ್ಲಾ ತರದ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಬಾಕಿ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಅನ್ನು ನಾವು ಮಾಡ್ತೇವೆ. ಅದರೊಳಗೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಅವರು ಕೆಲಸ ಮಾಡಿ ರಿಟೈರ್ಡ್ ಆಗಿ ಏನು ಇದಾರ ಅವರನ್ನ ನಾವು ನಮ್ಮ ಸಂಸ್ಥೆಗೆ ಲೀಗಲ್ ಆಗಿ ಇಟ್ಕೊಂಡಿದ್ದೇವೆ. ಆ ರೀತಿ ಒಂದು ವ್ಯವಸ್ಥೆಯನ್ನ ನಾವು ಎಲ್ಲ ರೀತಿಯಿಂದನೂ ಕೊಡ್ತಾ ಇದ್ದೇವೆ. ನಮ್ಮ ದೃಷ್ಟಿಯಲ್ಲಿ ಇನ್ನೇನು ಉಳಿದಿದೆ ಹೇಳಿ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ 100ನೇ ವರ್ಷದ ಒಂದು ಪದಾರ್ಪಣೆ ಮಾಡಬೇಕಾದ್ರೆ ನಾವು ಎಲ್ಲ ಇದ್ರೊಳಗು ಸರಿಯಾಗಿ ಇರಬೇಕು ಹೇಳುವಂತ ಒಂದು ಉದ್ದೇಶ ಇದೆ. ಯಾಕಂದ್ರೆ 100 ವರ್ಷದ ಅನುಭವ ಸಂಸ್ಥೆಗಿದೆ, ಏಳು ಬೀಳು ಎಲ್ಲಾನು ಕಂಡಿದೆ. ಹಂಗಾಗಿ ಒಂದು ಸಂಸ್ಥೆ ಸದೃಢವಾಗಿ ಬೆಳಿಬೇಕಾಗಿತ್ತು ಅಂದ್ರೆ ಇನ್ನೂ ಏನೇನು ಮಾಡಬಹುದು ಅನ್ನೋಂತ ನಿಟ್ಟಿನೊಳಗೆ ಆಲೋಚನೆ ಮಾಡಿ, ಮತ್ತೆ ನಿಮ್ಮ ಸಂಘದ ಸದಸ್ಯರಿಗೂ ಕೂಡ ಅವರಿಗೆ ಮನಮೆಚ್ಚುವಂತ ಒಂದು ಸೌಲಭ್ಯ ಸೇವೆ ಕೊಡಬೇಕು ಅನ್ನುವಂಥದ್ದು ನಿಮ್ಮ ಆಸೆ ಇದೆ. ಈ ನಿಟ್ಟಿನೊಳಗೆ ತಾವು ಉಪಾಧ್ಯಕ್ಷರಾಗಿ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರಿ. ಅಲ್ಲದೆ ಇವತ್ತು ಜನರು ಏನಂತ ಹೇಳಿದ್ರೆ ವಧುವರ ಒಂದು ಕಲ್ಯಾಣಕ್ಕಾಗಿ ನಮ್ಮ TSSC ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಈಗಾಗಲೇ ನಾವು ನಮ್ಮ ಸ್ವರ್ಣವಲ್ಲಿ ಮಠದ ಒಂದು ಸಹಯೋಗದಲ್ಲಿ ವಧುವರರ ವೇದಿಕೆಯನ್ನು ನಾವು ಮಾಡಾಗಿದೆ. ಅದರ ಏನಪ್ಪಾ ಅಂತಂದರೆ ವಧು ಮತ್ತು ವರ ಅವರು ಯಾವ ರೀತಿ ವಧು ಈಗ ತನಗೆ ಬೇಕು ಅಂತೇಳಿ ವರನ ಸೈಡ್ನವ್ರು ಹೇಳಿಕ್ ಹೋಗ್ತಾರ ಅದೇ ಥರ ಇವರು ಹೇಳ್ತಾರೆ. ಒಬ್ಬಂದು ಒಂದು ಮ್ಯಾಚ್ ಆಗಿದ್ರೆ ಹಂಗಾದ್ರೆ ಇಂಥವ್ರು ಇದ್ದಾರೆ ಹೀಗೆ ಹೇಳಿ ನಾವು ಹೇಳುವುದಾಯ್ತು. ಅಲ್ಲಿ ಒಂದು ಸಮಾವೇಶ ಅಂತಂದ್ರೆ ಒಂದು ಇವ್ರನ್ನೇ ಎಲ್ಲರನ್ನು ಕರೆದು ಮಗ್ತ ಅವ್ರವ್ರು ಮಾತಾಡ್ಕೊಳ್ಳುವಂಥದ್ದನ್ನು ಈಗ ಒಂದು 2 ವರ್ಷ ಹಿಂದೆ ಮಾಡಿದ್ವಿ. 2 ವರ್ಷ ಕೊರೋನಾ ಇದರಿಂದ ನಾವು ಬಿಟ್ವಿ. ಈ ವರ್ಷ ಈಗಾಗಲೇ ದಿನವನ್ನು ನಿಕ್ಕಿ ಮಾಡಾಗಿತ್ತು. ಕಾರಣಾಂತರಗಳಿಂದ ಈ ಕೊರೋನಾ ಮತ್ತೆ ಮೂರನೇ ಅಲೆ ಹೇಳಿದ್ರಿಂದ ನಮ್ಮ ಸ್ವಾಮಿಗಳು ಬೇಡ ಈಗ ಸದ್ಯಕ್ಕೆ ಮುಂದಾಕುವ, ಯಾಕಂದ್ರೆ ಹೊರಗಡೆಯಿಂದ ಎಲ್ಲ ಜನ ಬರ್ತಾರೆ ಆದ್ರಿಂದ ಅದು ಬೇಡ ಅಂತ ಹೇಳಿದ್ರು. ನಾವು ಆ ನಿಟ್ಟಿನಲ್ಲಿ ನಾವು ಅವರಿಗೆ ಯಾರಿಗೆ ಆದ್ರೂ ಅವ್ರ ಅಡ್ರೆಸ್ ಕೊಟ್ಟು ನಾವು ಮಾಡ್ತೇವೆ. ವರ್ನ ಕಡೆಯವ್ರು ಬರಲಿ ವಧುನ ಕಡೆಯವರು ಬರಲಿ ಅವ್ರವ್ರಿಗೆ ಯಾವ್ದು ಮ್ಯಾಚ್ ಆಗ್ತದೆ ಅವ್ರದ್ದು ಅಡ್ರೆಸ್ ಕೊಡ್ತೇವೆ, ಅವ್ರವ್ರ ಹತ್ರ ಮಾತಾಡ್ಕೊಳ್ತಾರೆ. ಅಂದ್ರೆ TSS ಮಾಡುತ್ತೋ ಅಥವಾ ಸ್ವರ್ಣವಲ್ಲಿ ಮಠ? ಅಲ್ಲ, ನಾವು TSS ಅಲ್ಲೂ ಇದೆ, ಸ್ವರ್ಣವಲ್ಲಿ ಮಠಕ್ಕೆ ಹೋದ್ರು ಅದ್ರ ಅವರು ಇದು ಮಾಡ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಇದು ಬೇಕಲ್ಲ ಅವರಿಗೆ ನೆಲೆ, ಆ ಲೆಕ್ಕದಲ್ಲಿ ಇದು ಮಾಡ್ತಾ ಇದ್ದೇವೆ.

ವಿಶೇಷ